ರೈತ ಮಿತ್ರರೇ, ಈಗ ತಮ್ಮ ಸಂದರ್ಶನದಲ್ಲಿ ಕೃಷಿ ಅನುಭವಗಳನ್ನು ಕುರಿತು ವಿಷಯಗಳನ್ನು ಹಂಚಿಕೊಳ್ಳಲಿದ್ದಾರೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣದ ಭೀಮಣ್ಣ ಹುಲ್ಲಯ್ಯನವರು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದ ಹೆಚ್ ಬಿ ಭೀಮಪ್ಪರೆ. ಇವರು ಮೂಲತಃ ಕೃಷಿಕರು, ಹಾಗೆಯೇ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿಯೂ ಸಹಿತ ಸಾಕಷ್ಟು ಕೆಲಸಗಳನ್ನು ಸಹಿತ ಮಾಡಿದ್ದಾರೆ. ವಿಶೇಷವಾಗಿ ಅವರು ಕೃಷಿಕರು ಅನ್ನೋದು ವಿಶೇಷತೆ. ರೈತರಾಗಿ ಅವರ ಅನುಭವಗಳನ್ನು ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಭೀಮಣ್ಣರೇ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಭೀಮಣ್ಣರೇ, ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಈಗ ನನಗೆ ಸರ್ 69. 69 ವರ್ಷ, 70 ಗಡಿಗೆ ಬರ್ತಾ ಇದ್ದೀರಿ ಈಗ. ಈ 70 ವರ್ಷಗಳ ನಿಮ್ಮ ಈ ಜೀವನದ ಯಾತ್ರೆ ಒಳಗಡೆಗೆ ಹೆಚ್ಚು ನೀವೆಲ್ಲ ಕೃಷಿಗಾಗಿ ನಿಮ್ಮ ಬದುಕನ್ನು ಸಾಗಿಸಿದ್ರಿ. ಹೌದಾ? ಎಷ್ಟು ಎಕರೆ ಭೂಮಿ ಇದೆ ನಿಮ್ದೆಲ್ಲ? ನಮ್ದು 22 ಎಕರೆ ಭೂಮಿ ಇದೆ ಸರ್. 22 ಎಕರೆ ನೀವೇ ಮಾಡ್ತಿದ್ರ ಅಥವಾ ಹೇಗೆ? ನಮ್ಮ ಮಕ್ಕಳು ಅದರ ಆಡಳಿತದಲ್ಲಿ ಮಾಡ್ತಾರೆ. ಅಂದ್ರೆ ಆರಂಭದಲ್ಲೆಲ್ಲ ನೀವು ಹೆಚ್ಚು ತೊಡಗಿ? ನಾವು ಮಾಡಿದ್ರು ಸರ್, ಸುಮಾರು ಈಗ 94 ಬಿಟ್ಬಿಟ್ಟಿವಿ. ಓಹೋ, ಮಕ್ಕಳು ಮಾಡ್ಕೊಂಡು ಹೋಗ್ತಾರೆ, ಮಕ್ಕಳೆಲ್ಲ ಮಾಡ್ಕೊಂಡು ನೀರು ಕಟ್ಟಿಸೋದು ಮಾಡೋದೆಲ್ಲ ಮಾಡ್ಕೊಂಡು. ಅವ್ರಿಗೆ ನೀವು ಬೆನ್ನೆಲುಬಾಗಿ ನಿಂದಿರ್ತೀರಿ? ನಿಂದಿರ್ತೀವಿ. ಏನೇನು ಬೇಕು, ಬೇಡ, ಹೇಗೆ ಬಿತ್ತನೆ, ಅದು ಅದು ಇದು ಎಲ್ಲದು ಸಹಿತ ಅವರಿಗೆ ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ತಿದ್ದೀರಿ. ನಿಮ್ಮ ಭೂಮಿ ಯಾವ್ಯಾವ ಬೆಳೆಗೆ ಸೂಕ್ತವಾಗಿತ್ತೆ? ನಮ್ದು ಪೂರ್ತಿ ಕೆಂಗಲ್ ಸರ್, ಮಸಾರಿ ಭೂಮಿ, ಹುಸು ಕೂಡ ಕಚ್ಚಿದೆ. ಅದು ಶೇಂಗಾ, ಮೆಕ್ಕೆಜೋಳ, ಕಬ್ಬು, ಭತ್ತ ಇವಕ್ಕೆಲ್ಲ ಬಹಳ ಚಲೋ ಬೆಳೆ ಬರ್ತದೆ ಸರ್. ಎಲ್ಲ ಚೆನ್ನಾಗಿ ಬರ್ತದೆ. ನಾವು ಮತ್ತೆ 4-5 ಬೆಳೆಗೆ ಮಾತ್ರ ಬೆಳಿತಿದ್ದೀವಿ. ಓಹೋ, ಈಗ ನೀವು ಮುಖ್ಯವಾಗಿ 4 ಬೆಳೆ ಬೆಳಿತೀರಿ? 4 ಬೆಳೆ ಬೆಳಿತೀವಿ. ಏನೇನು ಬೆಳಿತೀರಿ ಈಗ? ಮೆಕ್ಕೆಜೋಳ, ಕಬ್ಬು, ಶೇಂಗಾ, ಭತ್ತ. ಮೆಕ್ಕೆಜೋಳ, ಕಬ್ಬು, ಶೇಂಗಾ, ಭತ್ತ ಇವನ್ನೆಲ್ಲ ಬೆಳಿತೀವಿ. ಇದಕ್ಕೆ ನಮಗೆ ಇದು ಮೂಲ ಬೆಳೆ ಅಂದ್ರೆ ಕಬ್ಬು ಜಾಸ್ತಿ. ಮೆಕ್ಕೆಜೋಳ, ಕಬ್ಬು. ಈಗ ನಿಮ್ಮ ಈ 22 ಎಕರೆ ಭೂಮಿ ಏನಿದೆಯಲ್ಲ, ಎಷ್ಟು ಕುಟುಂಬಗಳು ಅದನ್ನು ಅವಲಂಬಿಸಿಕೊಂಡಿದ್ದಾವೆ? ನಮಗೆ 3 ಜನ ಮಕ್ಕಳು ಸಹ, ಒಟ್ಟು 18 ಜನ ಇದ್ದೀವಿ ನಾವು. ನಮ್ಮ ಮಕ್ಕಳು ನನಗೆ, ನಾವು ನಮ್ಮ ಕುಟುಂಬ ಎಲ್ಲರೂ ಕೂಡ 18 ಜನ ಇದೀವಿ. 18 ಜನ ಇದ್ದೀರಿ? 18 ಜನ ಒಟ್ಟಿಗೆ ಇದ್ದೀರಾ? ಒಟ್ಟಿಗೆ ಇದೀವಿ 18 ಜನ. ಓಹೋ, ಹ್ಞೂ. 18 ಜನ ಈ ಕೃಷಿಯನ್ನು ಅವಲಂಬಿಸ್ಕೊಂಡೇ ಜೀವನ ಮಾಡ್ತಾರೆ. 18 ಜನದಲ್ಲಿ ಇಬ್ಬರು ಓದ್ಯಾರ, ಅವರು 4 ಜನ ಇದಕ್ಕೆ ಹೋಗ್ತಾರೆ. ಇವನು ಹಿರಿಯ ಮಗ ಮತ್ತು ಹಿರಿಯ ಸಸಿ, ನಾವು ಇದಕ್ಕೆ ನಮ್ಮ ಹೆಣ್ಮಕ್ಳು ಇದಕ್ಕೆ ವ್ಯವಸಾಯಕ್ಕೆ ಸಂಬಂಧಪಟ್ಟ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀರಿ, ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈಗ ನೀವು ನಿಮ್ಮ ಭೂಮಿಗೆ ತಕ್ಕ ಹಾಗೆ, ಅದಕ್ಕೆ ಹವಾಮಾನಕ್ಕೆ ಅನುಗುಣವಾಗಿ ಮುಖ್ಯವಾಗಿ ನೀವು ಹೆಚ್ಚು ಬೆಳೆಯುವಂಥದ್ದು ಮತ್ತು ನಿಮಗೆ ಹೆಚ್ಚು ಲಾಭ ತರುವಂಥ ಬೆಳೆ ಯಾವುದು ಆ ಭಾಗಕ್ಕೆ? ನಮ್ಮ ಭಾಗಕ್ಕೆ ಮೆಕ್ಕೆಜೋಳ, ಕಬ್ಬು ಭಾಳ ಚೆನ್ನಾಗಿ ಬರ್ತದೆ ಸರ್. ಹೌದಾ? ಹಾಂ ಹಾಂ. ಹೆಚ್ಚು ಮೆಕ್ಕೆಜೋಳನೇ ಜಾಸ್ತಿ ಬೆಳೆ? ಮೆಕ್ಕೆಜೋಳನ ಜಾಸ್ತಿ ಬೆಳಿತೀವಿ. ನಾವು ಕೂಡ ಬೆಳಿತೀವಿ, ನಮ್ಮ ಕಡೆ ನಮ್ಮ ಅಂತ ಆಸೆ ಅಂತೀವಲ್ಲ, ಅದರಲ್ಲೇ ಕೂಡ ಎಲ್ಲ ರೈತರು ಕೂಡ ನಮ್ಮ ಮನೆ ತಮ್ಮಳೆಲ್ಲ ಮೆಕ್ಕೆಜೋಳ ಜಾಸ್ತಿ ಬೆಳಿತಾರೆ. ಮೆಕ್ಕೆಜೋಳ ಜಾಸ್ತಿ ಬೆಳಿತೀರಿ. ಈಗ ನಿಮ್ಮ ಭಾಗದಲ್ಲಿ ನೀರಿನ ಹೇಗೆ? ನಮ್ಮ ಭಾಗದಲ್ಲಿ ನೀರಿನ ಮಳೆ ಕೆರೆ ಇದೆ ಸರ್. ನಮ್ಮ ಕೆರೆ ತುಂಬಿಟ್ರೆ 3-4 ವರ್ಷ ಬರ್ತೈತಿ. ಮತ್ತೆ ನಮ್ದು ಅಧಿಕಾರದ ಒಂದು ಲಿಫ್ಟಿಗೇಷನ್ ಮಾಡ್ಕೊಂಡಿ ನಾವು ಅಲ್ಲಿ ಆ ಭಾಗದಾಗ. ಅಲ್ಲಿ ಒಂದು 1800 ಎಕರೆ ನೀರು ಇರೋದ್ರಿಂದ ನಮ್ಮ ಬೋರ್ಗಳು ಸತತ ನೀರು ಕಡೆ ಕಮ್ಮಿ ಆಗಲ್ಲ ಸರ್. ವರ್ಷವಿಡೀ ಇರ್ತವೆ? ವರ್ಷವಿಡೀ ಇರ್ತವೆ. ಅವ್ರು ನಮ್ಮ ಅಣ್ಣಾರ್ ಅಂತೇಳಿ ಅವ್ರ ಜುವೆಲಜಿಸ್ಟ್, ಅವ್ರು ಒಂದು ಪಾಯಿಂಟ್ ಕೊಟ್ಟರು, 4 ಪಾಯಿಂಟ್. ಅವರು ಕೂಡ ನೀರನ್ನ ಮಾಡಿಕೊಡಕ್ ನೆರವಾಗಿದ್ದಾರೆ. ಓಹೋಹೋ. ಈಗ ನೀವು ಮೆಕ್ಕೆಜೋಳ ಹೆಚ್ಚಾಗಿ ಬೆಳಿತೀರಿ ಮತ್ತು ಕಬ್ಬು ಹೆಚ್ಚಾಗಿ ಬೆಳಿತೀರಿ ಅಂತ ಹೇಳಿ, ನಿಮ್ಮಲ್ಲಿ ಅದು ಆ ಭಾಗಕ್ಕೆ ಯಾವ ತಳಿ ಸೂಕ್ತವಾಗಿ ಇದೆ? ಅಲ್ಲಿ ಸರ್ ಎಲ್ಲ ಮೈಕೋ ಹಾಕ್ತಾರ, ಆಮೇಲೆ ಸಿಜೆಂಟದಾರ ಹಾಕ್ತಾರ, ಒಂದು 7-8 ನಮೂನಿ ಕಂಪ್ನಿಯವ್ರು ಬಂದು ಹಾಕ್ತಾರ. ಎಲ್ಲ ಕೂಡ ಬರ್ತಾರೆ ಸರ್. 2-4 ಹಾಕ್ತಾರ, ಹಿಂಗೆಲ್ಲ ಹಾಕ್ತಾರ. ಈಗ ಚೆನ್ನಾಗಿ ಬೆಳೆ ಬರಬೇಕು ಮೆಕ್ಕೆಜೋಳ, ಯಾವುದೇ ರೋಗ ರುಜಿನಿ ಬರಬಾರ್ದು ಅಂದರೆ ಮೊದಲು ನೀವು ಯಾವ್ಯಾವ ರೀತಿ ಆರೈಕೆಗಳನ್ನು ಮಾಡ್ಕೊಳ್ತೀರಿ? ಸರ್, ಈಗ ಮೊದಲು ಫಸ್ಟಿಗೆ ನಾವು ಭೂಮಿಯನ್ನು ಅದ ಮಾಡ್ತೀವಲ್ಲ, 2 ಸಲ ಮರದಿಂದ ಬಡಿದು ಇಲ್ಲ ಟಿಲ್ಲರ್ ಬಡಿಸಿ ರೋಟಾವಿಟ್ರ್ ಬಡಿಸಿದ ಮೇಲೆ ಸಾಲ್ ಮಾಡ್ತೀವಲ್ಲ, ಅದೇನು ಸರ್ಟಿಫೈಡ್ ಮಾಡಿರ್ತಾರೆ ಗೊಬ್ಬರನ, ಸಾರಜನಕ ಮತ್ತು ರಂಜಕನ, ಮತ್ತು ರಂಜಕ ಮತ್ತು ಪೊಟ್ಯಾಶು ಇವನ್ನೆಲ್ಲ ಜೊತೆಗೆ ಅರ್ಧ ಭಾಗ ಸಾರಜನಕ ನಾವು ಸಾಲಾಗಿ ಹಾಕಿಬಿಡ್ತೀವಿ. ಸಾಲಾಗಿ ಹಾಕಿ ಗಡ್ಡಿ ಕುಂಟಿ ಹೊಡೆದು ಅಂದ್ರೆ ಬೀಜನ 60-30 ರೂಪಾಯಿದೆ ನಾವು ಮೆಕ್ಕೆಜೋಳ ಊರ್ತೀವಿ. ಸಾಲಿಂದ ಸಾಲಿಗೆ 60, ಜೋಳದಿಂದ ಜೋಳಕ್ಕೆ 30 ಸೆಂಟಿಮೀಟರ್ ಅಂತ ಊರ್ತೀವಿ ನಾವು. ಊರ್ದಾಗ ಸುಮಾರು ಎಕರೆಗೆ 25-26 ಸಸಿಗಳು ಕುಂದಿರ್ಬೇಕಾದಾಗ ಒಂದು ಎಕರೆಗೆ ಸರ್. ಆಮೇಲೆ ಅವು ಮೆಕ್ಕೆ ತೆನೆ ಬಂದು 14 ಸಾಲು ಉಳ್ಳ 52 33 ಕ್ವಿಂಟಲ್ ಒಂದು ಎಕರೆಗೆ ಬರ್ತದೆ. ಆ ಥರ ಮಾಡ್ತೀವಿ ಸರ್. ಅಂದ್ರೆ ಅದು ತುಂಬಾ ಪ್ಲಾನ್ಡಾಗಿ ಮಾಡ್ತೀವಿ. ಈಗ ಬೀಜೋಪಚಾರ ಅಂತ ಹೇಳ್ತಾರಲ್ವಾ, ಆ ತರ ಏನಾದ್ರೂ ನೀವು? ಬೀಜೋಪಚಾರ ಏನು ಮಾಡಿಲ್ಲ ಸರ್, ಮಾಡ್ತಾ ಅಂತ ಹೇಳ್ತಾರೆ. ನಮಗೆ ಇದು ಈ ತರ ಮಾಡೋದ್ರಿಂದ ಯಾವ ರೋಗನೂ ಬರಲ್ಲ. ಈಗೇನು 2 ವರ್ಷದ ಸೈನಿಕ ಹುಳು ಅಂತ ಬರ್ತದೆ, ಆ ಸೈನಿಕ ಹುಳಕ್ಕ ಹತೋಟಿ ಅವರು ಅಗ್ರಿಕಲ್ಚರ್ ಹೇಳ್ತಾರೆ, ಅದನ್ನು ಮಾಡಿದ್ರೆ ಏನು ಬಾಧ ಆಗಲ್ಲ. ಮತ್ತೆ ಈಗ ನೀವು ಈಗ ಅಂದ್ರೆ ಅಂಗಡಿಯಿಂದ ತರುವ ಗೊಬ್ಬರಗಳನ್ನು ಭೂಮಿಗೆ ಕೊಡೋದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಇವನ್ನ ಕೊಟ್ಟಿಗೆ ಗೊಬ್ಬರ ಹಾಕ್ಲೇಬೇಕು ಸರ್. ಕೊಟ್ಟಿಗೆ ಗೊಬ್ಬರ ಮೊದ್ಲು ಹಾಕ್ತೀವಿ ನಾವು. ನಾವೇನು ಸಾರ್ವಜನಿಕ ರಂಜಕ ಪೊಟಾಶ್ ಕೊಡೋದಕ್ಕಿಂತ ಮುಂಚೆ ಅದನ್ನ 2 ಸಾವಿರ ಮಡಿಕೆ ಹೊಡಿತೀವಿ. ಲಾರ್ಗೋಕಾರ ಮುಂಚೆ ಗೊಬ್ಬರ ಕೊಡ್ಲೇಬೇಕು. ಎಕರೆಗೆ 8 ಬಂಡಿ ಅಂತೇಳಿ ನಾವು 2 ಟ್ರಾಕ್ಟರ್ನ ಹೋಗಿ ಉಗ್ಸಿ ಚೆನ್ನಾಗಿ ಕಲಸ್ಬೇಕು. ನಿಮ್ಮಲ್ಲಿ ಹೇಗೆ ಕೊಟ್ಟಿಗೆ ಗೊಬ್ಬರ ನಿಮ್ಮಲ್ಲೇ ಜಾಸ್ತಿ ಇದೆ? ದನಗಳು ಅದ ಸರ್, ನಮ್ಮ ತಲೆ ಮಾಡ್ಕೊಂತೀವಿ. ಎಷ್ಟು ದನಗಳನ್ನ? ನಮ್ಮೊಂದು 8 ದನಗಳು ಅದ ಸರ್. ಸಾಕಾಗ್ತದ ನಿಮ್ಮ ಭೂಮಿಗೆ? ಆಗಲ್ಲ, ಮತ್ತೆ ಮಾಡ್ಕೋಬೇಕು ಸರ್. ಮತ್ತೆ ಬೇರೆ ಕಡೆ ತರ್ತೀರಾ? ಬೇರೆ ಕಡೆ ಖರೀದಿ ಮಾಡ್ತೀರಿ? ಇದನ್ನ ಹಾಕ್ತೀವಿ ನಾವು ಕೋಳಿ ಗೊಬ್ಬರ. ಅಲ್ಲಿ ಮಗಲ ಫೈದ ಐತಿ ಕೋಳಿ ಗೊಬ್ಬರದ, ಕೋಳಿ ಗೂಡು ಅಲ್ಲಿ ಕೋಳಿ ಗೊಬ್ಬರ. ಪೋಲ್ಟ್ರಿ ಫಾರ್ಮ್ ಇದೆ? ಪೋಲ್ಟ್ರಿ ಫಾರ್ಮ್ ಕೋಳಿ ಗೊಬ್ಬರವನ್ನು ತಂದು ಹಾಕ್ತೀವಿ. ಅಂದ್ರೆ ಇದು ಭೂಮಿ ಹದ ಮಾಡ್ಕೊಳ್ಳುವಾಗ ಹಾಕೊಳ್ತೀರಿ? ಹೌದು, ಭೂಮಿ ಹದ ಸಾಲು ಮಾಡಿದಕ್ಕಿಂತ ಮುಂಚೆ ಮಾಡ್ಬೇಕು ಇವನ್ನೆಲ್ಲವನ್ನು. ಸಾಲು ಮಾಡಿದ್ರೆ ಮುಂಚೆ ಬರಗಲ್ಲ ಸರ್. ಕೋಳಿ ಗೊಬ್ಬರ ಬಳಸೋದ್ರ ಮಹತ್ವ ಏನು? ಕೋಳಿ ಗೊಬ್ಬರ ಸಾರ ಆದ್ರೆ ಹೆಚ್ಚು ಸಾರ್ವಜನಿಕ ಇರ್ತೈತಿ, ಚಂದ ಕಾಣ್ತೈತಿ. ಆದ್ರೆ ಆ ತಿಪ್ಪೆ ಗೊಬ್ಬರದಷ್ಟು ಕೊಡಂಗಿಲ್ಲ ಅದು. ಹೌದಾ? ಅದು ಹೆಚ್ಚು ಸಾರ್ವಜನಿಕ ಜಾಸ್ತಿ ಇರ್ತದ ಅದರಲ್ಲಿ, ಹಂಗಾಗಿ ಚಂದ ಕಾಣ್ತೈತಿ. ಬಟ್ ಅದು ಇದೇನೈತಲ್ಲ, ಎಲ್ಲ ಕೊಡಂಗಿಲ್ಲ ಅದು. ಪೊಟ್ಯಾಶ್ ರಂಜಕ ಅದ್ರಾಗೆಲ್ಲ ಇರೋಲ್ಲ. ಅದನ್ನ ಕೊಡಲ್ಲ? ಕೊಡಲ್ಲ. ಬಟ್ ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಟ್ಟಿಗೆ ಗೊಬ್ಬರ. ಈಗ ಕೊಟ್ಟಿಗೆ ಗೊಬ್ಬರ ಖರೀದಿ ಮಾಡೋದಕ್ಕೆ ದುಬಾರಿ ಅನ್ಸುತ್ತ? ದುಬಾರಿ ಅನ್ಸುತ್ತೆ ಸರ್. ಈಗ ಯಾರು ಅಲ್ಲ, ಈಗ ಸಿಗೋದಲ್ಲ ಹಳ್ಳಿಗಳ ದನಗಳು ಭಾರಿ ಕಡಿಮೆ ಆಗಿದೆಲ್ಲ. ಹೌದು, ಈಗೆಲ್ಲರೂ ಸಹಿತ ವಾಹನ ಮಾಡ್ಕೊಂಡ್ಬಿಟ್ಟು ಟ್ರ್ಯಾಕ್ಟರ್ ಟ್ರಿಲ್ಲರ್ ಈ ತರದಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ದನಗಳು ಭಾರಿ ಕಡಿಮೆ, ಗೊಬ್ಬರ ಸಿಗಲ್ಲ ಸರ್. ಆಮೇಲೆ ಈಗ ದನಗಳಂದ್ರೆ ಈಗ ನಿಮ್ಮವೇ ಮೂಲತಃ ಜವಾರಿ ದನಗಳು ಇದ್ರೆ ಬೇರೆ. ಈಗ ಪಶುಸಂಗೋಪನೆ ಮತ್ತೆ ಡೈರಿ ಮಾಡೋದಕ್ಕಾಗಿನೆ ಬೇರೆ ಬೇರೆ ತಳಿಯ ಹಸುಗಳನ್ನೆಲ್ಲ ತರ್ತಾರೆ. ಇವುಗಳ ಗೊಬ್ಬರಗಳು ಬಳಕೆಗೆ ಸೂಕ್ತವಾಗಿರ್ತದೆ? ಹೇಗೆ ಸೂಕ್ತವಾಗಿರ್ತಾವೆ ಸರ್? ಅವು ಜಾಸ್ತಿ ದನ ಮೇಯ್ತೀವಿ, ಭಾರಿ ಗೊಬ್ಬರ ಜಗ್ಗಿ ಬರ್ತದೆ. ಆ ಜಾವರಿ ದನಗಳು ಎಲ್ಲಿ ಹೋಗ್ಬಿಟ್ಟು ಸರ್? ಎಲ್ಲ ಯಾರು ಮನೆಗಳು ಇಲ್ಲ ಇಲ್ಲ. ಯಾಕಂತ ಅವು ಹಾಲು 1/2 ಲೀಟರ್ ಕೊಡ್ತಾವೆ, 1 ಲೀಟರ್ ಕೊಡ್ತಾವಲ್ಲ. ಇವು 4-5 ಲೀಟರ್ ಕೊಡೋದ್ರಿಂದ ಎಲ್ಲರನ್ನು ಇಷ್ಟಪಡಲ್ಲ, ಸಾಕಾಕ ಖರ್ಚು ಬರ್ತಂತೆ. ಖರ್ಚು ಬರ್ತದೆ. ಅವಾಗ ನಂಗೆ ಯಾರು ದನ ಕಾಯಕ್ ಹೋಗಲ್ಲ. ಈಗ ಹುಡುಗರು ಎಲ್ಲರೂ ಶಾಲೆ ಓದ್ಕೊಂಬಿಡ್ತಾರೆ, ದನ ಕಾಯಕ್ ಯಾರು ಹೋಗಲ್ಲ. ದನ ಮೇಯ್ಸ್ಕೊಂಬಂದ್ರೆ ಮಾತ್ರ ಅದನ್ನ ಸಾಕಕ್ಕೆ ಸಾಧ್ಯ, ಕಟ್ಟಿ ಮೇಯ್ಸಕ್ಕೆ ಆಗಲ್ಲ. ಹಾಗಾದಿಲ್ಲ, ಕಟ್ಟಿ ಮೇಯ್ಸಕ್ಕೆ ಆಗಲ್ಲ ಸರ್. ನಿಮ್ಮ ಕುಟುಂಬದ ಒಂದು ಉದಾಹರಣೆ ತೆಗೆದುಕೊಳ್ಳುವಂತೆ, ಈಗ ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಮೊಮ್ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಕೃಷಿಗೆ ಆಸಕ್ತಿ ವಹಿಸ್ಕೊಳ್ಳೋದು ಹೇಗಿದೆ? ಐತೆ, ಮತ್ತೆ ಮಾಡ್ಲೇಬೇಕಲ್ಲ ಸರ್. ಅದರಿಂದ ಜೀವನ ಎಲ್ಲ ಕೃಷಿ ಬಗ್ಗೆ ಮಾಡ್ಬೇಕಲ್ಲ. ನಿಮ್ಗೆ ಏನಾದ್ರೂ ಅನ್ಸಿದ್ಯಾ ಈ ಕೃಷಿ ಲಾಭದಾಯಕವಲ್ಲ ಇದು? ಸರಿ, ಏನಿಲ್ಲ ಲಾಭದಾಯಕ ಕೃಷಿ ಬಿಟ್ಟರೆ ಏನಿಲ್ಲ. ನಮ್ಗೆ ಕೃಷಿ ಲಾಭದಾಯಕನ, ಬಟ್ ಏನಾಗಿದೆ ಅಂತಂದ್ರ, ಇವು ಏನು ಕೂಲಿನ ಸರ್ಕಾರ ಜಾಸ್ತಿ ಮಾಡ್ತಲ್ಲ, ಈಗ ಅದು ಭಾಳ ನಮಗೆ ಕೂಲಿ ಜೊತೆಗೆ ನಮ್ಮ ಏನೋ ಪ್ರೊಡಕ್ಟ್ ಮಾಡಿರ್ತೀವಲ್ಲ ಅದು ಬೆಳೆ ರೇಟ್ ಸಿಗಲ್ಲ, ಅದಕ್ಕೆ ಎಲ್ಲರೂ ಬೇಜಾರು ಮಾಡ್ಕೊಂಡ ರೈತರು ಇದ್ರ ಬಗ್ಗೆ ಅಂತೇಳಿ. ಅಂದ್ರೆ ಕೃಷಿ ಕಾರ್ಮಿಕರಿಗೆ ಜಾಸ್ತಿ ಕೂಲಿ ಕೊಡಬೇಕು. ನಮ್ಮ ಇವ್ರು ಮೊನ್ನೆ 15-16 ರೂಪಾಯಿ ಬಂದ ಮೆಕ್ಕೆಜೋಳ, ಈ ವಾರದಾಗೇನು ಅಲ್ಲಿ ಏರ್ಸಿದ ರೈತರೆಲ್ಲ ಹೋಗ್ಬಿಟ್ಟು ಜೋಳ ಎಲ್ಲ ಮೆಕ್ಕೆಜೋಳ ಹೋದಾಗ 200-300 ಕಡಿಮೆ ಆಗ್ಬಿಡ್ತು. ಹಂಗಾಗಿ ಸಮಯ ಮತ್ತೆ ಆಳಿಂದ ಮಾತ್ರ 200 ರೂಪಾಯಿ ಮೇಲೆ ಕೊಡ್ಬೇಕು ನಾವು ಒಂದ್ ದಿವಸಕ್ಕೆ. ಇದು ಈಗ ಬ್ಯಾಲೆನ್ಸ್ ಮಾಡೋ ಸಮಸ್ಯೆ ಆಗಿದೆ, ಭಾರಿ ಕಷ್ಟ, ಭಾರಿ ಕಷ್ಟ. ಅಂದ್ರೆ ಕೂಲಿ ಕಾರ್ಮಿಕರು ಕೂಲಿ ಜಾಸ್ತಿ ಆಗ್ತದೆ, ಆದ್ರೆ ನಿಮ್ಮ ಉತ್ಪನ್ನದ ಬೆಲೆ ಮಾರ್ಕೆಟ್ಗೆ ಬಂದ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಒಪ್ಪಂದ ಮಾರ್ಕೆಟ್ ಅಂತ ಹೇಳ್ತಾರೆ, ಒಪ್ಪಂದ ಮಾರ್ಕೆಟ್ ನಮ್ಗೆ ಇದು ಮಾತ್ರ ಕೊಡ್ತಾರೆ ಕಬ್ಬು. ಅದು ಕಬ್ಬಿನಾಗ ಅವ್ರಿಗೆ ನಮ್ಗೆ ಸರಿ ಹೋಗ್ತದೆ. ಆದ್ರೆ ಬಟ್ ಕಡಿಯರು ಅವ್ರು ಏನು 300 ಕೊಡ್ತಾರೆ ಟನ್ನಿ ಕಡಿಯಕ, ಹಂಗಾಗಿ ಅದು ಕೂಡ ಸಮಸ್ಯೆ ಅಲ್ಲ. ಈಗ ನಿಮ್ಮ ಭಾಗದಲ್ಲಿ ಈಗ ಮೆಕ್ಕೆಜೋಳವನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ಮೆಕ್ಕೆಜೋಳ ನೀವು ಬೆಳೀತಾ ಇದ್ದಾರೆ, ಆಸಕ್ತಿ ಇದೆ ಮತ್ತು ಅದು ತುಂಬ ಲಾಭದಾಯಕ ಅಂತಾನೆ ನೀವು ಬೆಳೀತೀರಿ, ಚೆನ್ನಾಗಿ ಬರ್ತದೆ ಅಂತ ಇದ್ದೀರಿ. ಆದರೂ ಯಾವ್ಯಾವ ರೋಗಗಳು ಕಾಡ್ತಾ ಇರ್ತವೆ ನಿಮ್ಮ ಸರ್? ಅದಕ್ಕೆ 2 ರೋಗ ಬರ್ತವೆ, ಮನೆ ಸೈನಿಕ ಹುಳು ಅಂತ ಅನ್ಕೊಂಡ್ರೆ ಮಾಡ್ತೀವಿ. ಲಾಸ್ಟ್ಗೆ ಅದು 70-80 ದಿನದಾಗ ವೈರಸ್ ಅಂತ ಬರುತ್ತೆ. ಅದು ವೈರಸ್ ಅಂತ ಬಂದಾಗ ಅದು ಕಂಟ್ರೋಲ್ ಮಾಡೋಕೆ ಕಷ್ಟ, ವರ್ಷ ಬೆಳಿಬಾರ್ದು ಅಂತ ಹೇಳ್ತಾರೆ. 2 ವರ್ಷ ಬೆಳೆ 3 ವರ್ಷ ಬೆಳೆದ್ಬಿಟ್ರೆ ಮತ್ತೆ ಅದು ವೈರಸ್ ಬಂದ್ಬಿಡ್ತದೆ, ಅವಾಗ ಭಾರಿ ಲಾಸ್ ಆಗ್ತದೆ ಅದು ವೈರಸ್. ಅದಕ್ಕೇನೇನು ಬರೀ ಕಂಡಿಡದಲ್ಲಿ ನೀವು ಹಿಂಗೆ ಇದನ್ನ ಪರಿವರ್ತನೆ ಮಾಡೋದು ಮಾಡಿದೀರಾ? ಮಾಡ್ಲೇಬೇಕು ಸರ್. 2 ವರ್ಷ ಆದ್ಮೇಲೆ ತೊಗರಿ ಹಾಕ್ತೀವಿ ನಾವು, ತೊಗರಿ ಹಾಕಿ ಮತ್ತೆ ಮಾತಿ ಮಾಡ್ಬೇಕು. ಈ ತರದ ಅನುಸರಿಸ್ತಾ ಇದ್ದೀರಿ. ಸೊ ವೈರಸ್ ಅಂದ್ರೆ ಈಗ ಮೆಕ್ಕೆಜೋಳ ಅದು ಟ್ರೈಕೋಟರ್ ಹಾಕಿರೋ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ತಾರೆ. ನಾವು ಅನುಭವ ಪ್ರಕಾರ ಜಗ್ಸಲ್ ಹಾಕಿವಿ, ಅದು ಕೈ ಕೊಟ್ಟು ಬಿಡ್ತದೆ. ನೀವು ಹೇಳದೇನು, ಬೆಳೆಗಳನ್ನ ಪರಿವರ್ತನೆ ಮಾಡ್ಕೊಳ್ತಿರ್ಬೇಕು. 1 ವರ್ಷ ಇದು, ಮತ್ತೊಂದು ವರ್ಷ ಇದು, ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಳ್ತಾ ಇದ್ರೆ ಈ ವೈರಸ್ ಬರೋದನ್ನ ತಡಿಬಹುದು, ಬೇರೆ ಬೇರೆ ಕಾಯಿಲೆಗಳು ಬೆಳೆಗಳಿಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ತಡಿಬಹುದು ಅಂತ. ಈಗ ಏನು ಮೆಕ್ಕೆಜೋಳಕ್ಕೆ ಏನು ಬರ್ತಾ ಇದೆಯಲ್ಲ ಸೈನಿಕ ಹುಳು, ಅದನ್ನ ನಿಯಂತ್ರಣ ಮಾಡೋದು ಹೇಗೆ? ನೀವು ಮೊದಲಿನಿಂದಲೇ ಗುರುತಿಸ್ತೀರೋ ಅಥವಾ? ಸರ್, ಅದು ಎಲೆಗಾಯಿ ಒಂದಿನ ಬಿತ್ತಂದ್ರೆ ಪೂರ್ತಿ ಸೈನಿಕ ಅಂತ ದೊಡ್ಡ ಒಂದಿಗೆ 1 ವಾರದಾಗ ಕಂಪ್ಲೀಟ್ ಹೋಗ್ಬಿಡ್ತದೆ ಅಲ್ಲ ಪೂರ್ತಿ. ಇದಕ್ಕೆ ಹಿಡ್ಕೊಂಡ್ಬಿಡುತ್ತೆ. ಮತ್ತೆ ನೀವು ಹೆಂಗೆ ಕಾವಲು ಕಾಯ್ತೀರಾ ಅದನ್ನೆಲ್ಲ? ಇಲ್ಲ, ಸ್ಪ್ರೇ ಮಾಡಿಬಿಟ್ರೆ ಹೋಗ್ತದೆ ಸರ್. ಅವ್ರು ಏನ್ ಹೇಳ್ತಾರೆ, ಕೃಷಿ ಇಲಾಖೆಯಾಗ ಕೊಡ್ತಾರೆ ಅದನ್ನ ಪೆಂಜೆಟ್ ಅಂತೇಳಿ, ಪೆಂಜೆಟ್ ಹೊಡೆದ್ರೆ ಹೋಗ್ತದೆ. ತುಂಬಾ ಲಾಸ್ ಆಗಿದ್ ನೆನಪುಗಳಿದಾವೆ, ಕೈಗೆ ಬಂದಿಲ್ಲ ನನಗೆ ಈ ಸಲ ಮೆಕ್ಕೆಜೋಳ. ಅಂದ್ರೆ ತುಂಬಾ ಬೆಳೆಗಳನ್ನ ತುಂಬಾ ನೋಡ್ಕೊಳ್ತಾ ಏನೇನ್ ಕಾಯಿಲೆಗಳು ಸಕಾಲಕ್ಕೆ ಬರ್ತವೆ, ನೀವು ಮುಂಜಾಗ್ರತೆ ಮುಂಜಾಗ್ರತೆ ಮಾಡ್ತಾ ಇಲ್ಲ. ಬಟ್ ವೈರಸ್ ಮಾತ್ರ ಕಂಟ್ರೋಲ್ ಆಗ್ತಾ ಇಲ್ಲ, ವೈರಸ್ ಬಿದ್ದರೆ ಮತ್ತೆ ವರ್ಷ ಲಾಸ್ ಆಗ್ತದೆ. ಈಗ ನೀವು ಒಂದು ಮಾರುಕಟ್ಟೆದು ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಅಂದ್ರೆ ಈಗ ನೀವು ವೆಚ್ಚ ಜಾಸ್ತಿ ಆಗ್ತದೆ ಈಗ, ಆದ್ರೆ ಉತ್ಪನ್ನ ಬಂದಾಗ ಬೆಲೆ ಕಡಿಮೆ ಆಗ್ತದೆ. ಈಗ ಎ ಪಿ ಎಂ ಸಿ ಇದಕ್ಕೆ ನಿಮಗೆ ಪೂರಕವಾಗಿಲ್ವಾ ಸರ್? ಎ ಪಿ ಎಂ ಸಿಗೆ ನಮಗೆಲ್ಲ ಎಲ್ಲ ಗೊತ್ತಿದ್ರು ಕೂಡ ಅಲ್ಲಿರ್ತಕ್ಕಂಥ ಏನೋ ವರ್ತಕರದ್ರಲ್ಲ ಮನೆ ಬಾಗಿಲಿಗೆ ಬಂದುಬಿಡ್ತಾರೆ. ಮನೆ ಬಾಗಿಲಿಗೆ ಬಂದು ಎ ಪಿ ಎಂ ಸಿಗಿಂತಲೇ 2 ರೂಪಾಯಿ ಜಾಸ್ತಿ ಮಾಡಿ ನೆಲ ಇದನ್ನು ಕೊಡ್ತೀವಿ ಅಂತೇಳಿ ರೈತರನ್ನ ಎಲ್ಲ ಇಲ್ಲೇ ಇದು ಮಾಡಿದ್ಬಿಡ್ತಾರೆ. ಅಲ್ಲಿಗೆ ಹೋಗಕ್ಕೆ ಬಿಡೋದಿಲ್ಲ ಅವರು. ಓಹೋ, ಅಲ್ಲಿ ಹೋದ್ಮೇಲೆ ಅವರು ರಾಶಿ ಮಾಡಬೇಕು, ಇದನ್ನೆಲ್ಲ ಮಾಡಬೇಕು, ಗ್ರೇಡ್ ತೆಗಿಬೇಕಲ್ಲ. ಹಂಗಾಗಿ ನೀವು ಬಳಸ್ಕೊಳ್ತಿಲ್ಲ ಎ ಪಿ ಎಂ ಸಿಗೆ ಹೋಗಿ ಮಾರಾಟ ಮಾಡೋದು? ನಾವು ಕೊಡಿಲ್ಲ ಸರ್, ಇಲ್ಲಿ ಬಂದಲ್ಲೇ ಬಂದು ನಾವು ಮತ್ತೆ ಪೋಲ್ಟ್ರಿ ಫಾರ್ಮ್ ಕೊಡ್ತೀವಿ. ಅವರು ರೇಟ್ ಕರೆಕ್ಟ್ ಇಟ್ಟಿರ್ತಾರೆ. ಮೊದಲು ಫಸ್ಟ್ ಒಂದು 1/2 ಕಿಲೋಮೀಟರ್ ಆಗೈತೆ, ಅಲ್ಲೇ ಪೋಲ್ಟ್ರಿ ಫಾರ್ಮ್ ಕೊಟ್ಬಿಟ್ಟು. ಬೆಲೆ ಹೇಗಿದೆ ಈಗ? ಬೆಲೆ ಈಗ ಸರ್ 1850 ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಹೆಚ್ಚಾಗಿದ್ದು ಎಷ್ಟಾಗಿತ್ತು ಸರ್? 2500 ಇತ್ತು ಮೊದಲು ಫಸ್ಟ್ಗೆ, ಈಗ ಜೂನ್ ಜುಲೈನಾಗ ಈಗ ಮಾಲ್ ಬಂದ್ಮೇಲೆ ಮಕ್ಕಳು 1600 ಬಂದಿತ್ತು, ಈ ವಾರನ 1850 ಅಂತ ಹೇಳ್ತಾರೆ. ಈ ಬಾರಿ ನಿಮ್ಗೆ ಏನಾದರೂ ಮಳೆಯ ಅಭಾವದಿಂದಾಗಿ ಅಥವಾ ಹೆಚ್ಚು ಪ್ರವಾಹ ಬಂದಾಗಿ ಮೆಕ್ಕೆಜೋಳ ತೊಂದರೆ ಆಗಿದ್ದು? ತೊಂದರೆ ಇಲ್ಲ, ಈ ವರ್ಷ ಮಳೆಗಾಲ ದೊಡ್ಡ ಮಳೆ ಆಗಿಲ್ಲ, ಸ್ಪ್ರಿಂಕ್ಲರ್ ಮಳೆ ಬಂದಾಗ ಬಂದು ಬಹಳ ಅನುಕೂಲ ಆಗಿದೆ ಸರ್. ಅನುಕೂಲ ಆಗಿದೆ, ಏನು ತೊಂದರೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ, ನಮ್ಮ ಕಡೆಗೆ ಏನು ಪ್ರಾಬ್ಲಮ್ ಏನು ಬಿದ್ದಿಲ್ಲ ಒಟ್ಟು. ಈಗ ಮಾರ್ಕೆಟ್ಗೆ ನೀವೇನು ಪೋಲ್ಟ್ರಿ ಫಾರ್ಮ್ ಕೊಡ್ತೀರಿ ಅಂತ ಹೇಳ್ತೀರಿ, ಅಲ್ಲಿ ತೂಕ ಅದು ಇದು ಎಲ್ಲ ಪಾರದರ್ಶಕವಾಗಿ ವೇಬ್ರಿದ್ ಕಟ್ ಅವ್ರದ್ದು, ಮತ್ತೆ ಇಲ್ಲಿ ರೈತರ ತಲೆ ಬಂದು ವ್ಯಾಪಾರಸ್ಥ ಮಾಡ್ತಾರಲ್ಲ, ಮತ್ತೆ ಇದ್ದ ಮತ್ತೆ 8 ಪೈಸಾ ಕೆಜಿ ಅಂತ ಮಾಡ್ತಾರ ಅವರೆಲ್ಲ. ಈಗ ನಿಮ್ಗೆ ವಯಸ್ಸಾಗಿದೆ, ಮಾರುಕಟ್ಟೆ ಮತ್ತೆ ಇತ್ಯಾದಿ ಇದನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ಮಗ ಮಾಡ್ತಾನೆ ಸರ್. ಮಗ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ತರದೆಲ್ಲ ತರಬೇತಿ ಇದೆ? ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಈ ಕೃಷಿಯಿಂದನೇ ನಮ್ಮ ಜೀವನ ಸುಧಾರಣೆ ಆಗ್ತಾ ಇದೆ, ಮತ್ತು ಮಕ್ಕಳಾಗಲಿ ಅವರ ಮಕ್ಕಳಾಗಲಿ ಶೈಕ್ಷಣಿಕವಾಗಿಯೂ ಬೇರೆ ಬೇರೆ ರಂಗಗಳಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನೋದಕ್ಕೆ ನಿಮ್ಮ ಅಭಿಪ್ರಾಯ? ಒಂದು ಹೇಳ್ಬೇಕಂತ ಹೇಳಿದ್ರೆ ಈ ವಿದ್ಯಾಭ್ಯಾಸದ ಬಗ್ಗೆ ನಾವು ಗೌರವ ಕೊಡಬೇಕು. ಈತ ರೈತ ಅನ್ನೋದನ್ನಲ್ಲ, ಈತ ಮನೆ ಕಟ್ಟಿಗೆಂದು ಮಕ್ಕಳು ಲಗ್ನ ಮಾಡ್ತಾನೆ ಅದನ್ನ ಸಂಪಾದನೆ ಸಂಬಂಧ ಆಗಲ್ಲ. ಏನು ಜೀವನ ಸತ್ವ ಸಿದ್ಧಾಂತಕ್ಕೆ ಬದುಕ್ಬೋದಾಗಲಿ, ನಾನು ಅರಮನೆ ಕಟ್ಟಿದೆ, ನಾನು ಅದನ್ನ ಮಾಡಿದೆ, ಇದನ್ನ ಮಾಡಿ, ನನ್ನ ಮಗನ ಅಲ್ಲಿ ಮಾಡೋದು ಸಾಧ್ಯನೇ ಇಲ್ಲ. ಕೃಷಿಯಲ್ಲಿ ಅದು ಆಗಲ್ಲ ಸರ್, ಜೀವನ ನಡೀತೈತೆ, ಬಟ್ಟೆ ನಡೀತೈತೆ, ಬಟ್ಟೆ ಬಟ್ಟೆ ನಡೀತೈತೆ. ಈಗ ನನಗೆ ಈಗ ತುಂಬ ಸಾಲ ಮಾಡ್ಕೊಂಡ್ಬಿಡ್ತಾರೆ, ಹೆಚ್ಚು ಸಾಲಗಾರ ಸರ್. ಏನಾಗ್ತದೆ ಅಂತಂದ್ರೆ ಒಂದೊಂದು ಸಾರಿ ಬೆಳೆಗಳಿವೆ, ನಾನು ಹೇಳಿದ್ರೆ ವೈರಸ್ ಬಿಡ್ತಾರೆ, ಆ ಟೈಮ್ನ ಕಬ್ಬಿಗೆ ಆಗಲಿ ಬೋರ್ನ ನೀರು ಹೋದಾಗ ಅಂತ ಸಮಸ್ಯೆ ಆಗ್ತವೆ ರೈತರಿಗೆ, ಭಾರಿ ಕಷ್ಟ ಆಗ್ತದೆ. ಒಂದೊಂದ್ಸಲ ಲೇಬರ್ ಸಿಗಲ್ಲ, ಕಾಳೆ ಬಂದಿರ್ತೈತಿ, ಆ ಟೈಮ್ನಾಗ ಅದು ಮೆಕ್ಕೆಜೋಳ ಬಂದು ಟೈಮ್ ಟು ಟೈಮ್ ಮಾಡಬೇಕು, ಅಂತ ಟೈಮ್ನಾಗ ರೈತರಿಗೆ ಲಾಸ್ ಆಗ್ತೈತಿ. ಈಗ ಈ ತರ ಸಾಲಕ್ಕೆ ಹೊರೆಯಾಗದಂತೆ ಕೃಷಿಯಲ್ಲಿ ಒಂದು ನೆಮ್ಮದಿ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮ ಅನುಭವ ಹೇಳ್ತದ? ಅಷ್ಟು ನನಗೇನು ಅನಿಸೋದಿಲ್ಲ ಸರ್, ಕಷ್ಟನೇ ರೈತ ಇದೆ, ರೈತರ ಕಷ್ಟ. ಎಲ್ಲಾರು ನಾವು ಸಾಯ್ಬೇಕಾದ್ರೆ ಸಾಲ ಮಾಡಿ ಸಾಯ್ತಾನಾಗಲಿ, ರೊಕ್ಕ ಕೊಟ್ಟು ಯಾರು ಭಾಗ, ನಾವು ಜಗ್ಗಿ ಮಂದಿ ನಮ್ಮ ಅಣ್ಣರು ನಾವೆಲ್ಲ ಪಂಚಾಯತ್ಗಿಂತ ಮಾಡ್ತೀವಲ್ಲ, ಭಾಗ ಮಾಡಕ್ಕೆ ಹೋಗ್ತೀವಲ್ಲ, ಸಾಲನ ಜಾಸ್ತಿ ಹಂಚ್ಕೊಡ್ತೀವಿ. ಇದರಿಂದ ಹೊರಗೆ ಬರೋದು ಏನು ಹೊರಗೆ ಬರ್ತೀವಿ ಸರ್? ಏನು ಮಾಡೋಕ್ಕಾಗಲ್ಲ ಹೊರಗೆ ಬರೋಕ್ಕೆ, ಭಾರಿ ಪ್ರಯತ್ನ ಪಟ್ಟು ನಾವು ಸಣ್ಣದಲ್ಲಿದ್ದು ಏನಾರು ಮಾಡೋಣ ಮಾಡೋಣ ಸಮಾಜಕ್ಕೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಗಿಲ್ಲಲ್ಲ ಇದು, ಒಪ್ಪಂದ ಬ್ಯಾಸಾಯ ಆದ್ರೆ ಮಾತ್ರ ಸಾಧ್ಯತೆ ಐತಿ, ಇಷ್ಟೇ ನಾವು ಫಿಕ್ಸ್ ಅಪ್ ಬೆಳೆ ಮಾಡ್ರಿ ಅಂತೇಳಿ ಅಂದಾಗ ಒಂದು ಸಾಧ್ಯತೆ ಐತಿ ಮಾಡ್ಬೋದು. ಇಲ್ಲಿ ಎಲ್ಲಿ ಬೇಕಲ್ಲಿ ಪಾತಾಳಕ್ಕೆ ಹೋಗ್ಬಿಡ್ತೀವಿ. ಶೇಂಗಾ ಸರ್, 10,000 ರೂಪಾಯಿ ಕೊಟ್ಟು ಬೀಜ ಶೇಂಗಾ ಹಾಕಿದ್ರೆ 5,000 ರೂಪಾಯಿಗೆ ಇದನ್ನು ಕೇಳಂಗಿಲ್ಲ ಶೇಂಗಾನ. ಅಲ್ಲ, ಈ ವರ್ಷ ಶೇಂಗಾ ಬರ್ತಲ್ಲ. ಕೃಷಿಯಲ್ಲಿ ವೆಚ್ಚ ಕಡಿಮೆ ಮಾಡ್ಕೊಳ್ಳಕ್ಕೂ ಸಾಧ್ಯ ಇದೆ ಅಂತ ಒಂದು ವರ್ಗ ಹೇಳ್ತದೆ, ಅಂದ್ರೆ ಸಾವಯವ ಮಾಡಿ ಕಡಿಮೆ ವೆಚ್ಚಗಳಿಂದ ಕೃಷಿಯನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಸರ್ ಯಾಕೆ ನೀವು ಸಾರ್ವಜನಿಕ ಇವನ್ನ ಹೇಳಿದ್ವಲ್ಲ, ಗೊಬ್ಬರಕ್ಕೆ ಬಳಸಿದ್ರೆ 30-35 ಕಿಲೋವರೆಗೆ ಬೆಳಿಬಹುದು, ಅದ್ರಕ್ಕೆ ಆಗಲ್ಲ, ಅದ್ರ 8 ಚೀಲಕ್ಕೆ ಬಂದ್ಬಿಡ್ತದೆ. ಅಲ್ಲ, ಇದನ್ನ ನೀವು ನಿರಂತರ ಮಾಡಿದ್ರೆ ಬರುತ್ತದೆ ಅಂತ? ಆಗಲ್ಲ ಸರ್, ಮಾಡಿ ತೋರಿಸಿಲ್ಲ, ಯಾರು ಹೇಳ್ತಾರೆ ನಾನು ನೋಡಿಲ್ಲ. ಇವತ್ತು ಅಂದ್ರೆ ನೀವು ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕಂತ, ಕೊಟ್ಟಿಗೆ ಗೊಬ್ಬರ ಮತ್ತು ಅವೆಲ್ಲ ಮಾಡ್ಬೇಕು ಮತ್ತು ರಾಸಾಯನಿಕ. ಏನು ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಅಂದ್ರೆ ಕೂಡ ಇವೇನು ಸರ್ಕಾರಿ ಗೊಬ್ಬರದಷ್ಟು ಇದಾಗಲ್ಲ, ಅವು ಬಂದ್ಬಿಟ್ಟು ಬೆಳೆಗಳಿಗೆ ಮೊದ್ಲಿದ್ದ ನಮ್ಮನ್ನ ಈಗ ಅಲ್ಲಿ ಮಾಡೋ ತಾಂದೋಗಿ ಕೈ ಬಿಟ್ರೆ ಹೆಂಗ ಅಂತೇಳಿ ನಮ್ಗೆ ಮಾಡ್ಬೇಕು ಸಾವಿ ಅಂತ ಹೇಳ್ತಾರೆ, ಕಷ್ಟ. ಈಗ ಸಾಮಾನ್ಯವಾಗಿ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಉಪಯೋಗವಾಗ್ತದೆ ಅಂತ ಹೇಳ್ತಾರೆ, ನೀವು ಅದನ್ನೇನಾದ್ರೂ ಅನುಸರಿಸ್ತಾ ಬಂದಿದ್ದೀರಿ? ನೀರಾವರಿ ಬೆಳೆಯಲ್ಲ ಸರ್, ನಾವು ಮಿಶ್ರ ಬೆಳೆ ಮಾಡಲ್ಲ, ಬರಗಲ್ಲ ನಿಮ್ದು ಹೊರವಲ್ಲ, ಮತ್ತೆ ಬೇರೆ ಬೇರೆ ಹೊರವಲ್ಲ ಮಾಡ್ಬೋದು, ತೊಗರಿ ಜೋಳ 4 ಸಾಲು ಮಾಡ್ಬೋದು. ಅಂದ್ರೆ ಹಿಂಗಾರಿನಲ್ಲಿ ನಿಮ್ಗೆ ತೊಗರಿಗಳನ್ನು ಜಾಸ್ತಿ? ಇಲ್ಲ ಸರ್, ನಾವು ಒಂದೇ ಬೆಳೆ ಬೆಳಿತೀವಲ್ಲ, ಮತ್ತೆ ಭೂಮಿ ನಾವು ಬಿಸಿಲು ಬಿಟ್ಬಿಡ್ತೀವಿ, ಎರಡು ಬೆಳೆ ಬೆಳೆದ್ರೆ ಭೂಮಿ ಬರಗಲ್ಲ ಅಂತೇಳಿ. ಒಂದೇ ಬೆಳೆ ಬೆಳಿತೀವಿ, ಮುಂಗಾರು ಮಾತ್ರ ನೀವು ಬೆಳೆಸಿ ಮಾಡಲ್ಲ? ಹೌದಾ, ಯಾಕೆ? ಯಾಕೆ ಭೂಮಿ ಎರಡು ಪಾಲಕ್ಕ ಮಾಡಿಬಿಟ್ರೆ 15 ವರ್ಷಕ್ಕೆ ಎಲ್ಲ ಸಾರಿದೆ, ಎಲ್ಲ ಭೂಮಿ ಮೇಲೆ ಹೋಗ್ಬಿಡ್ತದೆ, ಅಲ್ಲ ಬರ್ತಾ ಬರ್ತಾ ಬರ್ತಾ ಬರ್ತಾ ಸೌಳಿ ಬಂದ್ಬಿಡ್ತು ಭೂಮಿ, ಬಿಸಿಲು ತಿನ್ಸ್ಲೇಬೇಕು ಅದಕ್ಕೆ. ಈಗ ಭೀಮಣ್ಣರೇ, ತುಂಬಾ ಲಾಭದಾಯಕವಾಗಿ ಇರತಕ್ಕಂಥ ಬೆಳೆಗಳಂತ ನಂಬ್ಕೊಂಡಿರೋದು ಒಂದು ಮೆಕ್ಕೆಜೋಳ ಮತ್ತು ಕಬ್ಬು ಅಂತ ಹೇಳಿದ್ರಿ. ಹೌದಾ, ಕಬ್ಬು ಯಾವ ತಳಿದು ನೀವು ಹೆಚ್ಚಾಗಿ ಅಲ್ಲಿ? ಮೊದಲು 490 ಹಾಕ್ತಿದ್ವಿ, ಅದನ್ನ ಬಿಟ್ಟಿಗೆ ಬೆಲ್ಲದ ರಾಜ ಅಂತ ಫ್ಯಾಕ್ಟರಿ ಕೊಟ್ಟಿದ್ದಾರೆ, ಆ ಬೆಲ್ಲದ ರಾಜ ಚಲೋ ಬರ್ತೈತಿ, ಅದು ಎಕರೆಕ ಇಲ್ಲಿ 56 ಟನ್ ಬೆಳಿತಾರಂತಾರೆ, ನಮ್ಮ 40 ಟನ್ ಎವರೇಜ್ ಪ್ರತಿ ವರ್ಷ 40 ಟನ್ ತೆಗಿತು. 40 ಟನ್ ಎಕರೆಗೆ 5-6 ಎಕರೆ ಹಾಕಿದ್ರೆ ಒಂದು 200-220 ಟನ್, ಅದು ಒಂದು ಸುಮಾರು ಏನಿಲ್ಲ ಅಂದ್ರೆ 4 ಅಣಿ ಭಾಗ ಖರ್ಚಿಗೆ ಹೋದ್ರೆ ಹನ್ನೆರಡನೇ ಭಾಗ ಕಬ್ಬು ಖರ್ಚು ಕಡಿಮೆ ಅಂತ ಸೋಮಾರಿ ಬೆಳೆ ಅಂತ ಯಾವಾಗಾರ ಮಾಡಿದ್ರೆ ನಡೀತಿರ್ತವೆ ರೈತರು ಸೋಂಬೇರಿಗಳಾಗ್ತಾರಂತ ಅಲ್ಲ ನಮ್ಗೆ ಯಾಕಂತ ಇವತ್ತ ಕಳೆ ತೆಗಿಬೇಕು ಇವತ್ತ ನೀರು ಕಟ್ಟಬೇಕು ತಿನ್ನಕ್ಕೆ ಬೆಳೆ ಹಂಗಲ್ಲ ಹಂಗಾಗಿ ಪರ್ಲ ನೀರು ಇರ್ಬೇಕು ಸರ್ ಅಂದ್ರೆ ನೀರಿದ್ದನಿಗೆ ಪರ್ಲ ಕಬ್ಬು ಈಗ ನೀವು ಬೆಳೆದೇ ಒಂದ ಅವಧಿ ಬೆಳೆ ಬೆಳಿತೀರಿ ಅಂತ ಹೇಳ್ತೀರಿ ಈಗ ಕಬ್ಬಿಗೆ ನೀರು ಹೇಗೆ ಜೋಡಿಸ್ಕೊಳ್ತೀರಿ ಈಗ ನಾವು ಬಿಟ್ಬಿಡ್ತೀವಿ ಸರ್ ಮೆಕ್ಕೆಜೋಳ ಬಂದ್ ಕೊಲ್ಲಿ ಬಿಟ್ಬಿಡ್ತೀವಿ ಕಬ್ಬಿದು ಒಂದ್ ವರ್ಷದ ಇರ್ತದಲ್ಲ ಕಬ್ಬಿ ಮಾಡ್ಕೊಂತ ಹೋಗ್ಬಿಡ್ತೀವಿ ಬೇರೆ ಎಲ್ಲ ನೀರು ಬಳಸಲ್ಲ ಕಬ್ಬಿಗೆ ಕಬ್ಬು ಹಾಕಿದ ಕಬ್ಬಿಗೆ ಮಾತ್ರ ನೀರು ಇಟ್ಕೊಳ್ತೀರಿ ಈಗೆಲ್ಲ ಕೆರೆ ಗಿರೆ ನೀರು ಬಂದಿದೆ ನಾಲ್ಕನೇ ಭಾಗ ಬಂದ ಕೆರೆಗಳೆಲ್ಲ ನೀರು ಬಂದವರು ಈಗ ಕಬ್ಬಿನ ಬೆಳೆಗಾರರಲ್ಲಿ ಸಮಸ್ಯೆ ಏನು ಅಂದರೆ ಬೆಲೆ ಸರಿಯಾಗಿ ಸಿಗೋದಿಲ್ಲ ಮತ್ತು ನೀವು ಕಾರ್ಖಾನೆಗಳಿಗೆ ಹೊಡೆದ ಮೇಲೆ ಬೇಗನೆ ನಿಮಗೆ ಹಣ ಪಾವತಿ ಮಾಡೋದಿಲ್ಲ ಈಗ ಈ ಥರದೆಲ್ಲ ಸಮಸ್ಯೆಗಳಿದಾವಲ್ಲ ಇವು ಹೇಗೆ ಯಾವುದು ಸಕ್ಕರೆ ಫ್ಯಾಕ್ಟ್ರಿ ಮುಚ್ಚಿದ ಮೇಲೆ ಅಲ್ಲಿ ಮೂರು ಫ್ಯಾಕ್ಟ್ರಿ ನಮಗೆ ಮುಂಡ್ರಿಕ್ತಲ್ಲಿ ಒಂದು ಮೈಲಾರ ಒಂದು ದುಗ್ಗತ್ತೆ ಅವರ ಬಂದಿಲ್ಲಿ ಕಬ್ಬು ಕಟ್ಟವ್ರು ಬಂದು ತಗೊಂಡೋಗ್ತಾರೆ ಬಂದು ತೊಗೊಂಡೋಗ್ತಾರೆ ತಗೊಂಡು ಹೋಗ್ತಾರೆ 250 ರೂಪಾಯಿ 260 ರೂಪಾಯಿ ಅಂತಾನೆ ನಾವು ಕೊಡ್ಬೇಕು ಅವರೆಲ್ಲ ಎಲ್ಲ ಕಟಿಂಗ್ ಚಾರ್ಜು ಲಾರಿ ಬಾಡಿಗೆ ಅವರಂದ್ರು ಕೂಡ ನಾವು ಕೊಂಡ ಮೇಲೆ ತಗೊಂಡು ಹೋಗ್ತಾರೆ ಈಗ ಅವರು ಕಟಿಂಗ್ ಚಾರ್ಜ್ ಎಲ್ಲ ಅವರೇ ಮಾಡ್ಕೊಂತಾರೆ ಮಾಡ್ಕೊಳ್ತಾರೆ ನಿಮಗೆ ಒಂದು ಟನ್ಗೆ ಎಷ್ಟು ಕೊಡ್ತಾರೆ 1750 ಸಿಗುತ್ತೆ ಸರ್ ನಮಗೆ 2106 ರೂಪಾಯಿ ಮಾಡ್ಯಾರ ಅವರು ಆದ್ರೆ ಬಿಟ್ಟರೆ ನಮಗೆ ಅದು ಸಿಗಂಗಿಲ್ಲ 1750 ಸಿಗತ್ತೆ ಯಾಕೆ ಅದು ಅವ್ರು ಮತ್ತೆ ನಾವು ಕೊಡ್ಬೇಕಲ್ಲ ಜಾಸ್ತಿ 265 ರೂಪಾಯಿ 300 ತಗೊಂಡ ಕಡೆ ತಾಂತಾರೆ ನೀವು ಕಟಿಂಗ್ ಮಾಡಿಸ್ಕೊಟ್ರೆ 2000 ಮೇಲೆ ಸಿಗುತ್ತೆ ಸಿಗತ್ತೆ ಅವರೇ ಕಟ್ ಮಾಡಿ ತಗೊಂಡೋದ್ರೆ 1800 ಸಿಗುತ್ತದೆ ಈಗ ನಿಮಗೆ ಕಬ್ಬು ಒಂದಿಷ್ಟು ದುಡ್ಡು ಮಾಡುವಂತ ಬೆಳೆ ಅಂತ ಅನ್ಸಿದ್ಯಾ ಅನ್ಸುತ್ತೆ ಅನ್ಸುತ್ತೆ ಈಗ ಕಬ್ಬಿನ ಬೆಳೆಯನ್ನು ಬೆಳಿತಾ ಇರಲ್ವಾ ವರ್ಷಕ್ಕೆ ಎಷ್ಟು ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಕಬ್ಬಿನಾಗ ಸರ್ ಒಂದು ಎಕರೆಕ ಲೆಕ್ಕ ಹಾಕಿದ್ರೆ 40 ಟನ್ ಬಂತಪ್ಪ ಅಂದ್ರೆ 17 ಎಕರೆ 68,000 ಆದರೂ ಕೂಡ ಖರ್ಚು 20-50 ಸಾವಿರ ಉಳಿತೈತಿ 50,000 ಉಳಿತದೆ ಈಗ ನೀವು ಒಬ್ಬ ಸಾಮಾನ್ಯ ರೈತರು ಅಂತ ಇಟ್ಕೊಳ್ಳಿ ನಿಮಗೆ ಮಕ್ಕಳು ಮರಿ ಇವರೆಲ್ಲ ಇರ್ತವೆ ಮದುವೆ ಅದು ಬೇರೆ ಬೇರೆ ದೊಡ್ಡ ದೊಡ್ಡ ಖರ್ಚುಗಳೆಲ್ಲ ಬರ್ತವೆ ಈ ಖರ್ಚುಗಳಿಗೆ ನಿಮ್ಮ ಕೃಷಿಯ ಆದಾಯದಲ್ಲೇ ಇವನ್ನೆಲ್ಲ ನಿಭಾಯಿಸ್ಲಿಕ್ಕೆ ಸಾಧ್ಯನೇ ಅಥವಾ ಮತ್ತೆ ಹೊರಗಡೆ ಸಾಲ ಮಾಡ್ತೀರಾ ನೀವೆಲ್ಲ ಇಲ್ಲ ಸಾಧ್ಯತೆ ಐತಿ ಇದನ್ನಾಗ ಮಾಡ್ಕೊಂಡು ಹೋಗ್ಬೋದು ಬಟ್ ಅದನ್ನು ನಾನು ಹೇಳ್ದಂಗೆ ಮುಂದಕ್ಕೇನು ಮಾಡೋಕ್ಕಾಗಲ್ಲ ಅರಮನೆ ಕಡಿಸಿದೆ ಮನೆ ಕಡಿಸಿದೆ ನಾನು ಲಗ್ನ ಮಾಡಿದೆ ಸಾಲ ಮಾಡೇ ಮಾಡ್ಬೇಕು ಯಾವಾಗ ನೋಡಿದ್ರು ರೈತರು ಯಾರು ಸಾಲ ಇದ್ದಾವಲ್ಲ ಈಗ ನಿಮ್ದು ಹಂಪಪಟ್ಟಣ ಗ್ರಾಮ ನಾನು ಕೇಳಿದ ಹಾಗೆ ಮೊದಲೆಲ್ಲ ನಿಮ್ಮಲ್ಲೇನೆ ಗಾಣಗಳು ಎಲ್ಲ ಇದ್ದು ಅಂತ ನಾನು ಕೇಳ್ತಾ ಇದ್ದೆ ನಾವು ಸರ್ ಸುಮಾರು ಒಂದು 20 ವರ್ಷ ಗಾಣ ಆಡೀನಿ ಹೌದು 20 ವರ್ಷ ಗಾಣ ಆಡಿ ಅದು ಬೆಲ್ಲದ ಮಾರ್ಕೆಟ್ಗೆ ಒಳ್ಳೆ ಮಾರ್ಕೆಟ್ ಅಂತ ನಾವು ಕೇಳಿದ್ವಿ ಅದು ಸುಮಾರಿಗೆ 2000 ಇಸ್ವಿಲಿಂದ ಬಂದಾಗ್ಬಿಟ್ರೆ ಯಾರು ಲೇಬರ್ ಚಾರ್ಜ್ ಜಾಸ್ತಿ ಆಗಿಬಿಡ್ತಲ್ಲ 8 ಕೆಜಿ ಬೆಲ್ಲ ಕೊಟ್ರೆ 1 ಕ್ವಿಂಟಲ್ ಬೆಲ್ಲ ಮಾಡಿಕೊಡೋರು 8 ಕೆಜಿ ಬೆಲ್ಲ ಕೊಟ್ರೆ ಈಗೆಲ್ಲ ರೈತರು ಗಾಣ ಆಡಕ್ಕೆ ಯಾರು ಬರಲ್ಲ ಈ ಗಾಣ ಆಡುವ ಪ್ರಕ್ರಿಯೆ ಯಾಕೆ ಕಡಿಮೆ ಆಗ್ತಿದೆ ಲೇಬರ್ ಪ್ರಾಬ್ಲಮ್ ಸರ್ ಲೇಬರ್ ಯಾರು ಬರಗಲ್ಲ ಈಗ ಈಗ ಸರ್ ಕಟಿಂಗ್ ಮಾತ್ರ ಲಂಬಾಡಿ ಜನಾಂಗದವ್ರು ಮಾತ್ರ ಕಬ್ಬು ಕಡಿತಾರೆ ಯಾವ ಜನಾಂಗ ಯಾರು ಕಡಿಯೋದಿಲ್ಲ ಕಬ್ಬು ಕಡಿಯೋದಿಲ್ಲ ಯಾರು ಕಡಿಯೋದಿಲ್ಲ ಅಂದ್ರೆ ಒಟ್ಟು ಕಾರ್ಮಿಕರ ಸಮಸ್ಯೆಗಳು ಕೃಷಿಯಲ್ಲಿ ಜಾಸ್ತಿ ಕಾಣ್ತಾ ಇದೆ ಈಗ ಯಾಂತ್ರೀಕರಣಗೊಳ್ತಾ ಇದೆಯಲ್ಲ ಗಾಣ ಆಗಲಿ ಅದು ಆಗಲ್ಲ ಸರ್ ಕಷ್ಟ ಕಷ್ಟ ಆಗ್ತದೆ ಅಂದ್ರೆ ಕಡಿಮೆ ಬಂಡವಾಳದಲ್ಲಿ ಇಟ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಈಗ ಕಾರಣಕ್ಕಾಗಿನೇ ಹೆಚ್ಚು ಫ್ಯಾಕ್ಟ್ರಿ ಕೊಡ್ಬಿಡ್ತಾರೆ ಎಲ್ಲ ನಮ್ಮ ಹಳ್ಳಿಗಳ ಕಡೆ ಗಾಣ ಇಲ್ಲ ಇಲ್ಲ ಇಲ್ಲೇ ಮತ್ತೆ ಹೊಸಪೇಟೆ ಮಲ್ಪನಗುಡಿ ಅಲ್ಲಿ ಇಲ್ಲಿ ಮಾಡ್ಕೊಂಡಾರ ಅವರು ನಮ್ಮ ಕಡೆ ಯಾರು ಇಲ್ಲ ಸರ್ ಕಾಣಾನೇ ಇಲ್ಲ ಒಟ್ಟಲ್ಲ ಸೊ ಈಗ ನೀವು ಬೆಲ್ಲದ ರಾಜ ಅಂತ ಹೆಸರಿನ ಕಬ್ಬು ಬೆಳೆದ್ರು ಅದು ಸಕ್ಕರೆಗೆ ಹೋಗುತ್ತೆ ಬೆಲ್ಲಕ್ಕಾಗಿ ಗಾಣಕ್ಕೆ ಕೊಡೋದಿಲ್ಲ ಈಗ ಬೇರೆ ಗಾಣದವರು ಹೋಯ್ತಾರ ನಿಮ್ ಕಡೆಗೆ ಬರ್ತಾರ ಬರೋದಿಲ್ಲ ನೀವಾಗ ಏನಾದ್ರು ಬೆಲ್ಲ ಮಾಡಿಸ್ಬೇಕಂದ್ರೆ ನೀವೇ ತಗೊಂಡೋಗ್ಬೇಕಲ್ಲ ಈಗ ಬೆಲ್ಲ ಒಳ್ಳೆ ಬೆಲೆ ಇದೆ ಅಂತ ಹೇಳ್ತಾರೆ ನೀವು ಆ ನಿಟ್ಟಿನಲ್ಲಿ ಏನೋ ಪ್ರಯತ್ನ ಮಾಡಿಲ್ಲ ಭೀಮಣ್ಣರೇ ಈಗ ನಿಮ್ಮೊಂದಿಗೆ ಮಾತನಾಡ್ತಾ ನಮಗೆ ತಿಳಿದು ಬಂದಿದ್ದೇನೆಂದರೆ ಕೃಷಿ ಆಸಕ್ತಿಯಿಂದನೇ ಮಾಡಬೇಕು ಮತ್ತು ಅದು ಹೊಟ್ಟೆ ಬಟ್ಟೆಗೆ ಮತ್ತು ಸಣ್ಣ ಮಟ್ಟದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ ಆದರೂ ಸ್ವಲ್ಪ ಜಾಣತನ ಮಾಡಿದರೆ ಯಾವುದೇ ನಷ್ಟವಾಗಲಾರ್ದಂಗೆ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತುಗಳನ್ನು ಸಹಿತ ಹೇಳಿದ್ರಿ ಕೊನೆಯದಾಗಿ ನಮ್ಮ ರೈತರಿಗೆ ನಿಮ್ಮ ಅನುಭವದ ಮಾತು ಏನು ಹೇಳಲಿಕ್ಕೆ ಬಯಸ್ತೀರಿ ಕೃಷಿಕರೇ ನಾನು ಏನು ಹೇಳ್ದಂತ ಹೇಳಿದ್ರೆ ಧೈರ್ಯವಾಗಿ ವ್ಯವಸಾಯ ಮಾಡಲೇಬೇಕು ನಾವು ಮತ್ತು ದೇಶದ ಬೆನ್ನೆಲ್ಲಿ ಬಂತ ಹೇಳ್ತಾರೆ ಅವ್ರು ನಮ್ಮ ನೋಡ್ಕೊಂತಾರೆ ಬಿಡ್ತಾರೆ ಗೊತ್ತಿಲ್ಲ ನಾವು ಮಾಡೋ ಕರ್ತವ್ಯ ಅಂತ ನಾವು ಮಾಡ್ಬೇಕಂತೇಳಿ ನನ್ನ ರೈತರ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಒಳ್ಳೆಯದು ಭೀಮಪ್ಪರೆ ನಿಮ್ಮ ಹಂಪಪಟ್ಟಣ ಗ್ರಾಮದ ಮತ್ತು ಸುತ್ತಮುತ್ತಲಿನ ವಾತಾವರಣಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ಬೆಳೆಗಳ ಬಗ್ಗೆ ಮತ್ತು ನಿಮ್ಮ ಕೃಷಿ ಜೀವನದ ಅನುಭವಗಳನ್ನು ಕುರಿತು ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಕೃಷಿ ಅನುಭವ ಕುರಿತು ಸಂದರ್ಶನದಲ್ಲಿ ಅನುಭವಗಳನ್ನು ಹಂಚಿಕೊಂಡಂತಹ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣದ ಭೀಮಣ್ಣ ಹುಲ್ಲಯ್ಯನವರ್ ಅವರ ಸಂದರ್ಶನ ಕೇಳಿದಿರಿ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್